ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದ ಲೋಗೋ ಅನಾವರಣಗೊಳಿಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ದ್ವೇಷ ವೇದನೆಗಳ ಪರಿಸರದಲ್ಲಿ ಬೆಳೆದ ಮಗು ಜಗಳಗಂಟನಾಗಬಹುದು. ಅಪಮಾನದ ನೆರಳಿನಲ್ಲಿ ಬೆಳೆದ ಮಗು ಅಪರಾಧಿ ಪ್ರಜ್ಞೆ ಅಥವಾ ಕೀಳರಿಮೆಯನ್ನು ಬೆಳೆಸಿಕೊಳ್ಳಬಹುದು. ಆದರೆ ನೆನಪಿಡಿ, ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಖನಿಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ. ಹೂವಿನ ಹಾಡು ಇದು, ಹೂವಿನ ಹಾಡು, ಹೂವಿನ ಮನದ ಮಗು ಹಾಡು, ಹೂವಿನ ಹಾಡು ಇದು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ರೋಗಗಳು ಹಾಗೂ ಆರೈಕೆ, ಈ ಕುರಿತು ಡಾಕ್ಟರ್ ಪ್ರಹ್ಲಾದ್ ಉಬಾಳೆ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಮೊದಲಿಗೆ ಒಂದು ಜಾಹೀರಾತು. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಜಾನುವಾರುಗಳ ಆರೋಗ್ಯ ಕಾಳಜಿ, ಹಾಗೆಯೇ ಜಾನುವಾರುಗಳಿಗೆ ಬರುವಂತಹ ರೋಗಗಳ ನಿರ್ವಹಣೆ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ವಿಷಯದ ಕುರಿತು ರೈತ ಬಾಂಧವರಿಗೆ ಮಾಹಿತಿಯನ್ನು ಒದಗಿಸಿಕೊಡಲಿಕ್ಕೆ ಪ್ರಾಣಿ ತಜ್ಞರಾದಂಥ ಡಾಕ್ಟರ್ ಪ್ರಹ್ಲಾದ್ ಉಬಾಳೆಯವರು ನಮ್ಮ ಜೊತೆ ಇದ್ದಾರೆ. ಈ ಮಳೆಗಾಲದಲ್ಲಿ ಜಾನುವಾರುಗಳಿಗೆ ಯಾವ್ಯಾವ ರೋಗಗಳು ಬರ್ತವೆ, ಜೊತೆಗೆ ಆ ರೋಗಗಳನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅಂತ ಒಂದು ವಿಚಾರವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆ ತಮಗೆ ಸ್ವಾಗತ. ಹಾಗೇನೆ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಈಗ ಪ್ರಾಣಿಗಳಿಗೆ ಹಾಗೇನೆ ಮನುಷ್ಯರಿಗೆ ವ್ಯತ್ಯಾಸಗಳಿಲ್ಲ. ಮನುಷ್ಯನು ಕೂಡ ಒಂದು ಪ್ರಾಣಿ ಅಂತಾನೆ ನಾವು ಗುರುತಿಸಿಕೊಳ್ತೀವಿ. ನಾವು ನೋವನ್ನು ಹೇಳ್ಕೊತೀವಿ, ಪ್ರಾಣಿಗಳು ನೋವನ್ನು ಹೇಳ್ಕೊಳ್ಳೋದಿಲ್ಲ. ಯಾಕೆ ಈ ಮಳೆಗಾಲದಲ್ಲಿ ರೋಗಗಳು ಪ್ರಾಣಿಗಳಿಗೆ ಹೆಚ್ಚಾಗಿ ಬರ್ತಾವಂತ ಹೇಳ್ತೀರಿ? ಸಾಧಾರಣವಾಗಿ ಮಳೆಗಾಲದಲ್ಲಿ ಪ್ರಾಣಿಗಳಿಗೆ ಒಂದು ಒತ್ತಡ ಅಂದರೆ ಈ ವಾತಾವರಣದಲ್ಲಿ ಆಗ್ತಕ್ಕಂಥ ವೈಪರೀತ್ಯ, ಅಂದರೆ ಈ ಮಳೆ ಜಾಸ್ತಿ ಆಗೋದಾಗಲಿ ಅಥವಾ ವಿಶೇಷವಾಗಿ ಕೊಟ್ಟಿಗೆಯಲ್ಲಿ ರಕ್ಷಣೆ ಇಲ್ಲ ಅಂತಂದರೆ ಅಥವಾ ಹೊರಗಡೆ ಮೇಯಲಿಕ್ಕೆ ಹೋದಾಗೆ, ಅಂದರೆ ನೀರಿನಲ್ಲಿ ನಡೆದಾಡೋದಾಗಲಿ ಕಂಟಿನ್ಯೂಸ್ ಆಗಿ, ಸೊ ಮತ್ತೆ ಮಳೆಯಲ್ಲಿ ನೆಂದು ಬಹಳ ಸಮಯದವರೆಗೆ ಅಲ್ಲಿ ನೆನೆದಂತ ಮೈಯಿಂದಾಗ್ಲಿ ಇವೆಲ್ಲದರಿಂದ ವಾತಾವರಣದಲ್ಲಿ ಅಂದ್ರೆ ಅವಕ್ಕೆ ಒಂದು ಒತ್ತಡ, ಸ್ಟ್ರೆಸ್ ಆಗುತ್ತೆ. ಮಳೆಗಾಲದಲ್ಲಿ ಜಾಸ್ತಿ ಒತ್ತಡ ಜಾಸ್ತಿ ಇರ್ತದೆ. ಹೌದೌದು. ಯಾಕಂತಂದ್ರೆ ಈ ಒಂದು ಒತ್ತಡದಿಂದಾಗಿ ಏನಾಗುತ್ತೆ, ಅವುಗಳಲ್ಲಿ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆನೂ ಕೂಡ ಆಗುತ್ತೆ. ಆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಸಾಧಾರಣವಾಗಿ ಕೆಲವು ಸಾಂಕ್ರಾಮಿಕ ರೋಗಗಳು ಎಫೆಕ್ಟ್ ಅನ್ನ ಜಾಸ್ತಿ ತೋರಿಸ್ತವೆ. ಮಳೆಗಾಲದಲ್ಲಿ ಇವುಗಳ ಒಂದು ಹರಡುವಿಕೆ ಹೆಚ್ಚಾಗಿರ್ತದೆ ಅಂತ ಹೇಳ್ತೀವಿ. ವಿಶೇಷವಾಗಿ ಸಾಂಕ್ರಾಮಿಕ ರೋಗ ಹರಡ್ತದೆ. ಈಗ ಪ್ರಾಣಿಗಳಿಗೆ ನಾವು ನೋಡಿದಾಗ ಈ ಬೇರೆ ಸಮಯದಲ್ಲಿ ಇವುಗಳ ತೀವ್ರತೆ ಕಡಿಮೆ ಇರ್ತದೆ ರೋಗಗಳದ್ದು. ಹೌದು ಸರ್. ಈಗ ವಿಶೇಷವಾಗಿ ನಾವು ಈ ಜಾನುವಾರುಗಳಿಗೆ ಬಂದಾಗ, ಈಗ ನಾವು ಎಮ್ಮೆ ನೋಡ್ತೀವಿ, ಆಕಳ ನೋಡ್ತೀವಿ, ಕುರಿ ನೋಡ್ತೀವಿ, ಕೆಲವೊಂದು ಸಾಕು ಪ್ರಾಣಿಗಳನ್ನು ನಾವು ನೋಡ್ತೀವಿ. ವಿಶೇಷವಾಗಿ ಕುರಿ ಮೇಯಿಸುವಂತಹ ಜನರು ಅಥವಾ ಈ ಕುರಿ ಸಾಕಾಣಿಕೆಯನ್ನು ತೊಡಗಿಸಿಕೊಂಡಿರುವಂತಹ ರೈತರು ಹೆಚ್ಚಿನ ಒಂದು ತಾಪತ್ರಕ್ಕೆ ಒಳಗಾಗ್ತಾರೆ. ಯಾಕೆ ವಿಶೇಷವಾಗಿ ಕುರಿಗಳಿಗೆ ಈ ರೋಗಗಳು ಬರ್ತಾವೆ ಅಂತ ಹೇಳ್ತೀರಿ? ನಮಗೆಲ್ಲ ಗೊತ್ತಿದೆ, ಕುರಿ ಸಾಕಾಣಿಕೆದಾರರು ಹೆಚ್ಚಾಗಿ ಅವರು ಹೊರಗಡೆ ಮೇಯಿಸ್ತಕ್ಕಂಥ ಅಂದರೆ ವಲಸೆ ಪದ್ಧತಿ ಆಗಿರ್ಬೋದು ಅಥವಾ ಹೊರಗಡೆ ಗ್ರೇಸಿಂಗ್ ಸಿಸ್ಟಮ್ ಹೊರಗಡೆ ಮೇಯಿಸ್ತಕ್ಕಂಥ ಪದ್ಧತಿಯಲ್ಲಿ ಜಾಸ್ತಿ ತೊಡಕೊಂಡಿದ್ದಾರೆ. ಸೊ ಅಂಥ ರೈತರಿಗೆ ವಿಶೇಷವಾಗಿ ಮಳೆಗಾಲದಲ್ಲಿ ಅಂದರೆ ಕಾಲೆಲ್ಲ ಸೆಲ್ತ್ ಹೋಗ್ಬಿಡ್ತವೆ. ಸೊ ಆ ಸೆಲ್ತ್ ಅಂತ ಕಾಲಲ್ಲಿ ಕೆಲವು ರೋಗಾಣುಗಳ ಮೂಲಕ ಕೆಲವು ರೋಗಗಳ ಬಗ್ಗೆ ಭಾಳ ಸಮಸ್ಯೆ ಅನುಭವಿಸ್ತಾರೆ. ಅಷ್ಟೇ ಅಲ್ಲ, ಮೇಯಿಸಲಿಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಮಳೆ ಬಂದಾಗ ಅವುಗಳ ಮಳೆ ಅಂದರೆ ಏನು ಕೂದಲ ಉಣ್ಣೆ ಇರುತ್ತಲ್ಲ, ಆ ಉಣ್ಣೆಯಲ್ಲಿ ನೆಂದು ಆ ಒಂದು ಕಂಟಿನ್ಯೂಸ್ ಆಗಿ ಒಂದು ಚಳಿಯ ಒಂದು ಇದಾಗಲಿ ಅದರದ್ದು ಎಫೆಕ್ಟ್ ಆಗಲಿ ಅದರಿಂದಾಗಿ ಅವಕ್ಕೆ ಬೇರೆ ಬೇರೆ ರೋಗಗಳು ದನಗಳಿಗೆ ಹೋಲಿಸಿದರೆ ಅಥವಾ ಎಮ್ಮೆಗಳಿಗೆ ಹೋಲಿಸಿದರೆ ಈ ಕುರಿಗಳಲ್ಲಿ ಜಾಸ್ತಿ. ಅಷ್ಟೇ ಅಲ್ಲ, ಸಾಧಾರಣವಾಗಿ ಕುರಿಗಾರರು ಹೊಲಗಳಲ್ಲಿ ಅಥವಾ ಬೇರೆ ಬೇರೆ ಭಾಗಕ್ಕೆ ಮೇಯಿಸ್ಕೊಂಡು ಹೋದಾಗ ವಲಸೆ ಪದ್ಧತಿಯಲ್ಲಿ ಯಾವುದೇ ಒಂದು ಚಾರ್ಡ್ ಅಂದರೆ ಶೆಡ್ ಇರಲಾರ್ದೇ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ, ಕೊಟ್ಟಿಗೆ ವ್ಯವಸ್ಥೆ. ಸೊ ಅಂಥ ಸಂದರ್ಭದಲ್ಲಿ ಇನ್ನೂ ಅತಿ ಹೆಚ್ಚಿನ ಒಂದು ಸಮಸ್ಯೆಗಳನ್ನು ಅನುಭವಿಸ್ತಾರೆ. ಅಂತಂದ್ರೆ ರೋಗ ನಿರೋಧಕ ಶಕ್ತಿ ಆ ಸಮಯದಲ್ಲಿ ಕುರಿಗಳಿಗೆ ಕಡಿಮೆ ಆಗ್ತದಂತೆ. ಸೊ ಯಾವಾಗ ನಮಗೆ ಈ ಕುರಿಗಳು ಜಾಸ್ತಿ ನೀರಿನಲ್ಲಿ ನೆಂದು ಅವಕ್ಕೆ ಕಂಟಿನ್ಯೂಸ್ ಆಗಿ ಸ್ಟ್ರೆಸ್ ಒತ್ತಡ ಆದಾಗ ಆ ಒಂದು ಒತ್ತಡದಿಂದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಇದು ಸಾಂಕ್ರಾಮಿಕ ರೀತಿಯಲ್ಲಿ ಹರಡ್ತದೆ ಅಂತ ಹೇಳ್ತೀವಿ. ಸೊ ಈ ಒಂದು ಒತ್ತಡ ಕಡಿಮೆ ಆದಾಗ ಅಂದರೆ ಒತ್ತಡ ಜಾಸ್ತಿಯಾಗಿ ಅಂದರೆ ವಾತಾವರಣದ ಒತ್ತಡ ಜಾಸ್ತಿಯಾಗಿ ಅವಕ್ಕೆ ಅವುಗಳ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಈ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಜಾಸ್ತಿ ಆಗುತ್ತೆ. ವಿಶೇಷವಾಗಿ ಕುರಿಗಳಿಗೆ ಈ ಸಂದರ್ಭದಲ್ಲಿ ಯಾವ್ಯಾವ ರೋಗಗಳು ಬರ್ತಾವೆ ಅಂತ ಹೇಳ್ತೀರಿ? ಸೊ ವಿಶೇಷವಾಗಿ ಕುರಿಗಳಿಗೆ ನಾವು ಸಾಂಕ್ರಾಮಿಕ ರೋಗದ ಬಗ್ಗೆ ಹೇಳಬೇಕಾದ್ರೆ ದೊಮ್ಮೆ ರೋಗ ಅಂತ ಹೇಳ್ತೀವಿ, ಹಿಮೊರೇಜಿಕ್ ಸೆಪ್ಟಿಸಿಮಿಯಾ. ಇಲ್ಲಿ ಏನಾಗುತ್ತೆ, ನಮ್ಮ ಶ್ವಾಸಕೋಶದಲ್ಲಿ ಆಗಲಿ ಅಥವಾ ಕುರಿಗಳಲ್ಲಿ ಎಲ್ಲ ಪ್ರಾಣಿಗಳ ಶ್ವಾಸಕೋಶದಲ್ಲಿ ಅಥವಾ ವಿಶೇಷವಾಗಿ ಕುರಿಗಳಲ್ಲಿ ಪಾಶ್ಚುರೆಲ್ಲಾ ಮಲ್ಟೋಸಿಡಾ ಎಂಬ ಒಂದು ಬ್ಯಾಕ್ಟೀರಿಯಾ, ಆ ಒಂದು ಬ್ಯಾಕ್ಟೀರಿಯಾ ನಾರ್ಮಲಿ ಇರುತ್ತೆ, ಕಾಮೆನ್ ಸೆಲ್, ನ್ಯಾಚುರಲ್ ಕಾಮೆನ್ ಸೆಲ್ ಅಂದರೆ ಸಾಧಾರಣವಾಗಿ ಆ ಒಂದು ಬ್ಯಾಕ್ಟೀರಿಯಾ ಒಂದು ಶ್ವಾಸಕೋಶದಲ್ಲಿ ಇರುತ್ತೆ. ಈ ಯಾವಾಗ ನಮಗೆ ಒತ್ತಡ ಜಾಸ್ತಿ ಆಗುತ್ತೆ, ವಾತಾವರಣದ ಒತ್ತಡ ಆಗಿರ್ಬೋದು, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದಾಗಿರ್ಬೋದು, ಇಂಥ ಸಂದರ್ಭದಲ್ಲಿ ಅವುಗಳ ಎಫೆಕ್ಟ್ ಜಾಸ್ತಿಯಾಗಿ ಏನಾಗುತ್ತೆ, ಈ ಒಂದು ದೊಮ್ಮೆ ರೋಗ ಅಂತ ಹೇಳ್ತಾರೆ. ಸೊ ಸಿಂಬಳ ಬರೋದಾಗಲಿ ಅಥವಾ ಮೂಗಿನ ಮೂಲಕ ಸಿಂಬಳದ ಜೊತೆಗೆ ರಕ್ತ ಬರೋದಾಗಲಿ, ಕೆಮ್ಮೋದಾಗಲಿ ಅಥವಾ ಸಡನ್ ಆಗಿ ಸಾಯ್ತಿರ್ತವೆ ಯಾವುದೇ ಒಂದು ಲಕ್ಷಣ ಇರಲಾರ್ದೆ, ಅಥವಾ ಕೆಲವೊಂದು ಟೈಮ್ ಬೇದಿ ಕೂಡ ಆಗ್ತದೆ. ಇವೆಲ್ಲ ಲಕ್ಷಣ ಇದ್ರೆ ಅದು ದೊಮ್ಮೆ ರೋಗ ಅಥವಾ ಗಂಟಲು ಬೇನೆ ಅಂತ ಹೇಳ್ತೀವಿ ನಾವು, ಅಥವಾ ಇಂಗ್ಲಿಷ್ನಲ್ಲಿ ಹಿಮರೇಜಿಕ್ ಸೆಪ್ಟಿಸಿಮಿಯಾ ಅಂತ ಹೇಳ್ತೀವಿ. ಇದು ಪಾಶ್ಚುರೆಲ್ಲ ಮಲ್ಟೋಸಿಡಿಯಾದಿಂದ ಬರ್ತಕ್ಕಂಥ ಒಂದು ಮುಖ್ಯ ರೋಗ, ವಿಶೇಷವಾಗಿ ಮಳೆಗಾಲದಲ್ಲಿ ಬರುತ್ತೆ. ದೊಮ್ಮೆ ರೋಗ ಮಳೆಗಾಲದಲ್ಲೇ ಬರುತ್ತಂತ? ಹೌದು ಹೌದು, ಮಳೆಗಾಲದಲ್ಲೇ ಬರುತ್ತೆ. ಇದು ನಂತರ ಭಾಳ ಮುಖ್ಯವಾಗಿ ನಾವೆಲ್ಲ ಈಗ ಎಲ್ಲ ಭಾಗದಲ್ಲಿ ನೋಡ್ತಕ್ಕಂಥ ಒಂದು ಸಮಸ್ಯೆಪ ಅಂತಂದರೆ ಕಾಲು ಕೊಳೆ ರೋಗ, ಕಾಲು ಬುಡ ಕೊಳೆ ರೋಗ, ಅದಕ್ಕೆ ಫೂಟ್ ರಾಟ್ ಅಂತ ಹೇಳ್ತೀವಿ. ಫೂಟ್ ರಾಟ್ ಅಂತಂದರೆ ಇದು ಕೂಡ ಬ್ಯಾಕ್ಟೀರಿಯಾ, ಅನರೋಬಿಕ್ ಬ್ಯಾಕ್ಟೀರಿಯಾ ಅಂದರೆ ಕಾಲಿನ ಎರಡು ಗೊರಸಿಗಳ ನಡುವೆ ನೀರಿನಲ್ಲಿ, ಯಾಕಂದರೆ ಮೇಲಿಕ್ಕೆ ಹೋದಾಗ ಕಂಟಿನ್ಯೂಸ್ ಮೇಲಿಕ್ಕೆ ಹೋದಾಗ ಅವು ನೀರಿನಲ್ಲಿ ನೆಂದು ನೆಂದು ನೆಂದು ಸೆಲ್ತ್ ಬಿಡ್ತದೆ ಕಾಲು ಎರಡು ಗೊರಸೆ ನೆಡುವ ಅಂಥ ಒಂದು ಇದರಲ್ಲಿ ಗಾಯಗಳು, ಹಳೆ ಯಾವುದಾದ್ರೂ ಮುಳ್ಳು ತುಳಿದಂಥ ಗಾಯ ಅಂತ ಇದ್ದಲ್ಲಿ ಈ ಅನರೋಬಿಕ್ ಬ್ಯಾಕ್ಟೀರಿಯಾ ಅಂದರೆ ಇವನ್ ಆಮ್ಲಜನಕದ ಪ್ರದೇಶ ಒಳಗಡೆ ಡೀಪ್ ಕಾಲಿನ ಇದರಲ್ಲಿನೂ ಕೂಡ ಬ್ಯಾಕ್ಟೀರಿಯಾ ಅಂದರೆ ಅವುಗಳ ಸಂಖ್ಯೆ ಜಾಸ್ತಿಯಾಗಿ ಆ ಒಂದು ಬ್ಯಾಕ್ಟೀರಿಯಾ ಏನಾಗುತ್ತೆ, ಫುಟ್ ರಾಟ್ ಅಂದರೆ ನಾವೇನು ಕಾಲು ಬುಡ ಕೊಳೆ ರೋಗಕ್ಕೆ ಕಾರಣ ಆಗುತ್ತೆ. ಅದು ಬೇನೆ ಜಾಸ್ತಿ ಆಗಿಬಿಡ್ತದೆ, ಕುಂಟ್ಕೋತವೆ, ನಡೆಕುತ್ತವೆ, ಕಾಲು ಬಾಯ್ತದೆ ಅಂದರೆ ಗೊರಸೆ ನಡುವೆ ಇರತಕ್ಕಂಥ ಇದರಲ್ಲಿ ಕೆಂಪುಗಾಗಿ ಬಾವು ಬಂದು ಒಳಗಡೆ ಭಾಳ ಡೀಪಲ್ಲಿ ಮಾಂಸ ಇದರಲ್ಲಿ ಪಸ್ ಆಗುತ್ತೆ, ಕ್ಯೂ ಆಗುತ್ತೆ. ಸೊ ಈ ರೈತರು ಏನು ಮಾಡ್ತಾರೆ, ಹೊರಗಡೆ ಅಂದರೆ ಅದಕ್ಕೆ ಅಷ್ಟಾದರೂ ಕೂಡ ಕುಂಟಿದ್ರೂ ಕೂಡ ಅದನ್ನು ಹಂಗೆ ಕಂಟಿನ್ಯೂಸ್ ಆಗಿ ಮತ್ತೆ ಮೇಯಲಿಕ್ಕೆ ಕರ್ಕೊಂಡು ಈ ಕೆಲವು ತಪ್ಪುಗಳನ್ನು ಮಾಡಿ ಇನ್ನೂ ಜಾಸ್ತಿ ಆದಾಗ ಅದು ದೇಹದಲ್ಲಿ ಸೆಪ್ಟಿಸಿಮಿಯಾ ಅಂದರೆ ದೇಹದ ಎಲ್ಲ ಭಾಗಗಳಿಗೆ ಹಬ್ಬಿ ಕೆಲವೊಂದು ಟೈಮ್ ಸಾವಿನ ಪ್ರಮಾಣನ ಕೂಡ ನಾವು ನೋಡ್ತೀವಿ, ಅಥವಾ ಆ ಕಾಲೆ ಒಣಗಿ ಹೋಗ್ಬಿಡ್ತದೆ, ಅಂದರೆ ಕಂಪ್ಲೀಟ್ ಆ ಒಂದು ಚಪ್ಪೆ ಕೂಡ ಒಣಗ್ತಕ್ಕಂಥ ಸಂದರ್ಭನೂ ಇದೆ. ಈ ಕಾಡು ಈ ಕಾಲು ಬುಡಕೊಳ್ಳೋ ರೋಗ ಇಲ್ಲಿ ಬಾಧಿತ ಕುರಿಗಳಿಗೆ ಆರೈಕೆ ಮಾಡೋದು ಮುಖ್ಯ ಅಂತ ಹೇಳ್ತೀವಿ. ಬಹಳ ಮುಖ್ಯ ಇಲ್ಲಿ ಮುಖ್ಯವಾಗಿ ನಾವು ಏನು ಮಾಡ್ಬೇಕಪ್ಪ ಅಂತಂದರೆ, ಅಂಥ ಕುರಿಗಳಿಗೆ ಒಂದು ವಾರಗಟ್ಟಲೆ ಅಂದರೆ ಅದನ್ನು ಬೇರ್ಪಡಿಸಿ, ಬೇರೆ ಹಿಂಡಿನಿಂದ ಬೇರ್ಪಡಿಸಿ ಅದಕ್ಕೆ ಬೇರೆ ಒಂದು ಜಾಗದಲ್ಲಿ, ಅಂದರೆ ಒಂದು ಕೊಟ್ಟಿಗೆ ನಾರ್ಮಲ್ ಕುರಿಗಳಿಗೆ ಬೇರೆ ಇವಕ್ಕೆ ಬೇರೆ ಒಂದು ವ್ಯವಸ್ಥೆ ಮಾಡಿ ಅವಕ್ಕೆ ದಿನಾಲು ಕಾಲು ತೊಳಿಬೇಕು, ಪೊಟ್ಯಾಷಿಯಂ ಬೇರ್ಪಡಿಸ್ಬೇಕಂತ ಹೇಳ್ತೀರಿ? ಬೇರ್ಪಡಿಸ್ಬೇಕು, ಬಹಳ ಮುಖ್ಯ. ಯಾಕಂದ್ರೆ ಇದು ಸಾಂಕ್ರಾಮಿಕ ರೋಗ, ಇದು ಆ ಬ್ಯಾಕ್ಟೀರಿಯಾ ಮಣ್ಣಿನಲ್ಲಿ ಮಿಶ್ರವಾಗಿ ಆ ಮಣ್ಣಿನ ಮೂಲಕ ಬೇರೆ ಆರೋಗ್ಯವಂತ ಕುರಿಗಳಿಗೆ ಸ್ಪ್ರೆಡ್ ಆಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಬಹಳ ಮುಖ್ಯವಾಗಿ ಫುಟ್ ಬಾತ್ ಅಂತಂದ್ರೆ ನಮ್ಮ ಕೊಟ್ಟಿಗೆ ಎಂಟ್ರೆನ್ಸ್ ಅಲ್ಲಿ ಒಂದು ಪೊಟ್ಯಾಷಿಯಂ ಪರ್ಮನೆಂಟ್ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಇರತಕ್ಕಂತ ಒಂದು ದ್ರಾವಣವನ್ನು ಹಾಕಿ ಪ್ರತಿ ಕುರಿಗಳು ಆ ಒಳಗಡೆ ಕೊಟ್ಟಿಗೆ ಒಳಗಡೆ ಬರೋದಕ್ಕಿಂತ ಮುಂಚೆ ಆ ದ್ರಾವಣದಲ್ಲಿ ಕಾಲು ಎದ್ದು ಬಂದ್ರೆ ಅದು ಆ ಬ್ಯಾಕ್ಟೀರಿಯಾಗಳ ನಾವು ಕಂಟ್ರೋಲ್ ಮಾಡಬಹುದು. ದ್ರಾವಣದ ಅದ್ದಪ್ಪ ಅಂತಂದ್ರೆ ಹರಡುವಿಕೆ ಪ್ರಮಾಣ ಕಡಿಮೆ ಆಗುತ್ತೆ. ಈ ವಸಲಿ ಹತ್ರ ಒಂದು ನೀರಿನ ಪೊಟ್ಯಾಷಿಯಂ ಪರ್ಮನೆಂಟ್ ಅಂದ್ರೆ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಇರತಕ್ಕಂಥ ದ್ರಾವಣವನ್ನು ಇಟ್ಟು ಈ ರೀತಿ ವ್ಯವಸ್ಥೆ ಮಾಡಿದ್ರೆ ನಮಗೆ ಇದನ್ನ ಸ್ಪ್ರೆಡ್ ಆಗೋದನ್ನ ತಡೆಗಟ್ಟಬಹುದು. ಬಂದಂತವನ್ನ ನಾನು ಹೇಳಿದೆ ಕಡೆಕ್ ಮಾಡ್ಬೇಕು ಅಂದ್ರೆ ಸಪರೇಟ್ ಮಾಡಿ ಅಲ್ಲಿ ಬಹಳ ಮುಖ್ಯವಾಗಿ ನಾವು ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಸಾಯಂಕಾಲ ಅವಕ್ಕೆ ಕಾಲು ತೊಳೆಯೋದಾಗ್ಲಿ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಅಂದ್ರೆ ಪೊಟ್ಯಾಷಿಯಂ ಪರ್ಮನೆಂಟ್ ದ್ರಾವಣದಿಂದ ಬಹಳ ಮುಖ್ಯವಾಗಿ ಅದನ್ನು ತೊಳಿತಾ ಇರಬೇಕು. ಇನ್ನೂ ಒಂದು ಮುಖ್ಯವಾದ ಅಂಶ ಏನಪ್ಪ ಅಂತಂದ್ರೆ ಈ ಗಾಯಗಳಲ್ಲಿ ನೊಣಗಳು ಬಂದು ಕುಂದಿರ್ತವೆ, ಇಪ್ಪಿ ಇಡ್ತವೆ, ಅಂದ್ರೆ ಮೆಗಾಟ್ಸ್ ಆಗುತ್ತೆ. ಮೆಗಾಟ್ಸ್ ಅಂದ್ರೆ ಹುಳಗಳು, ಆ ಹುಳಗಳು ಆಗಿ ಒಳಗಡೆ ಎಲ್ಲ ಗಾಯನ್ನ ದೊಡ್ಡದು ಮಾಡ್ತವೆ. ಅದನ್ನ ನಾವು ತಡೆಗಟ್ಟಬೇಕಾದಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬೇವಿನ ಎಣ್ಣೆ ನೊಣ ಕುಂದಿರ್ಲಾರ್ದ, ಅಥವಾ ಬೇರೆ ಬಹಳಷ್ಟು ಮಲಾಮ್ಗಳು ಬರ್ತವೆ, ಹಿಮ್ಯಾಕ್ಸ್ ಅಂತ ಬರುತ್ತೆ, ಬಹಳಷ್ಟು ಒಂದು ನೊಣವನ್ನು ಕುಂದಿರ್ಲಾರ್ದಂಗೆ ನೋಡ್ಕೊತವೆ ಮತ್ತೆ ಗಾಯ ಬೇಗ ಒಣಗೋ ರೀತಿಯಲ್ಲಿ ಅನುಭವ ಮಾಡಿಕೊಡ್ತವೆ. ಅದನ್ನು ನಾವು ಮಾಡಬೇಕಾಗುತ್ತೆ. ಚಿಕಿತ್ಸೆ ಹೇಗೆ? ಕಾಲು ಬುಡಕೊಳ್ಳೋ ರೋಗ ಬಂತು ಅಂತ ಬೇರ್ಪಡಿಸ್ತೀವಿ, ದ್ರಾವಣ ಹಾಕ್ತೀವಿ, ದ್ರಾವಣ ಹಾಕಿ ನಾವು ಸ್ಪ್ರೆಡ್ ಆಗಿರ್ಬೋದು. ಇದರ ಚಿಕಿತ್ಸೆ ಅಂತಂದ್ರೆ ಇದು ಯೂಶುವಲಿ ನಾವು ಬಂದಂತ ಸಂದರ್ಭದಲ್ಲಿ ಬೇರ್ಪಡಿಸ್ತೀವಿ. ಒಂದು ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಇಂದ ನಾವು ಕಾಲನ್ನು ತೊಳಿತೀವಿ, ನೊಣ ಕುಂದಿರ್ಲಾರ್ದಂಗೆ ಬೇವಿನ ಎಣ್ಣೆ ಹಚ್ಚುತ್ತೀವಿ. ನಂತರ ಬಹಳ ಮುಖ್ಯವಾಗಿ ಇಲ್ಲಿ ನಾವು ಅದಕ್ಕೆ ಕೆಲವು ಆಂಟಿಬಯೋಟಿಕ್ ಅಂದರೆ ಆ ಸೂಕ್ಷ್ಮ ಅನೇರೋಬಿಕ್ ಬ್ಯಾಕ್ಟೀರಿಯಾ ಸಾಯ್ತಕ್ಕಂಥ ಪೆನ್ಸಿಲಿನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಂಟಿಬಯೋಟಿಕ್ಗಳನ್ನು ನಾವು ಬಳಸಿ ಅದ್ರ ಜೊತೆ ನೋವು ನಿವಾರಕ ಔಷಧಗಳು, ನೋವು ನಿವಾರಕ ಔಷಧದಿಂದ ಅಲ್ಲಿ ಬೇನೆ ಕಡಿಮೆ ಆಗಿ ಅದು ಬೇಗ ಗುಣಮುಖ ಆಗುತ್ತೆ. ವೈದ್ಯರನ್ನು ಭೇಟಿಯಾಗಬೇಕು, ಪಶುವೈದ್ಯರನ್ನು ಭೇಟಿಯಾಗಿ ಅವಕ್ಕೆ ಇವನ್ ತಮ್ಮ ಪ್ರಥಮ ಚಿಕಿತ್ಸೆ ಅಷ್ಟೇ ಅಲ್ಲ ಅವಕ್ಕೆ ಇಂಜೆಕ್ಷನ್ ಕೂಡ ನಾವು ಹಾಕ್ಸ್ಬೇಕಾಗುತ್ತೆ. ನಮ್ಮ ರೈತರು ಏನ್ ಮಾಡ್ತಾರೆ, ಒಂದೇ ದಿವಸ ಇಂಜೆಕ್ಷನ್ ಹಾಕಿ ಬಿಟ್ಬಿಡ್ತಾರೆ, ಅದು ಅಲ್ಲ. ಯಾವುದೇ ನಾವು ಗೊತ್ತಿದೆ ನಮಗೆ ಆಂಟಿಬಯೋಟಿಕ್ ಅಂತಂದ್ರೆ ಕಂಟಿನ್ಯೂ ಅದನ್ನ ಒಂದು ವಾರ ಆಗಲಿ ಅಥವಾ ಮಿನಿಮಮ್ 5 ದಿವಸ ಆಗಲಿ ಕಂಟಿನ್ಯೂಸ್ ಹಾಕ್ಸಿದ್ರೆ ಆ ರೋಗ ನಾವು ನಿರ್ಮೂಲನೆ ಮಾಡಬಹುದು. ಇಲ್ಲ ಅಂದ್ರೆ 1 ದಿವಸ ಅಥವಾ 2 ದಿವಸ ಮಾಡಿ ನಾವು ಇದು ಮಾಡ್ತೀವಿ ಅಂತಂದ್ರೆ ಅಲ್ಲಿ ಸಮಸ್ಯೆ ಏನಾಗ್ತದಪ್ಪ ಅಂತಂದ್ರೆ ಅದು ಜಾಸ್ತಿ ಆಗಿ ಚಪ್ಪೆ ಕೂಡ ಒಣಗುತ್ತೆ, ಮೇಲಿನ ಕುಂಟು ಬೀಳೋದಷ್ಟೇ ಅಲ್ಲ ಚಪ್ಪೆ ಒಣಗುತ್ತೆ, ಕೆಲವು ದೇಹಕ್ಕೆಲ್ಲ ಸೆಪ್ಟಿಸಿಮಿ ಅಂತ ಹೇಳ್ತೀವಿ, ರಕ್ತದ ಮೂಲಕ ಎಲ್ಲ ಭಾಗಕ್ಕೆ ಹಬ್ಬಿ ಆ ಸಾವಿನ ಪ್ರಮಾಣವನ್ನು ಕೂಡ ನಾವು ನೋಡಬಹುದು. ಹೇಳಿದ್ರಿ ಸರ್, ದಮ್ಮಿ ರೋಗ ಆಯಿತು, ಕಾಲು ಬುಡಿಕೊಳ್ಳೋ ರೋಗ ಆಯಿತು, ಮತ್ತೆ ರೋಗಗಳು ಈ ಮಳೆಗಾಲದಲ್ಲಿ ಸಾಂಕ್ರಾಮಿಕ ರೋಗಗಳು ಪ್ರಾಣಿಗಳಿಗೆ ಬರ್ತಾವೆ ಅಂತ ಹೇಳ್ತೀರಿ? ಸೊ ಮುಖ್ಯವಾಗಿ ಇನ್ನು ಬೇರೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಹೇಳಬೇಕಾತ ಅಂದರೆ ನಮಗೆಲ್ಲ ಗೊತ್ತಿದೆ, ಬಹಳ ಮುಖ್ಯವಾಗಿ ಕುರಿಗಳಲ್ಲಿ ನಾನು ವಿಶೇಷವಾಗಿ ಹೇಳ್ತಾ ಇದ್ದೀನಿ. ಮಳೆಗಾಲದಲ್ಲಿ ಏನಾಗುತ್ತೆ, ಎಲ್ಲ ಕಡೆ ಮಳೆ ನೀರು ನಿಂತು ಜೋಗು ಪ್ರದೇಶ ಜಾಸ್ತಿ ಆಗುತ್ತೆ, ತೇವಾಂಶ ಇರುತ್ತೆ, ಅಲ್ಲಿ ಕೆಲವು ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ವಿಶೇಷವಾಗಿ ಕ್ಲಿಕಾಯ್ಡ್ಸ್ ನೋಣ ಅಂತ ಹೇಳಿ ಅಂದರೆ ಕ್ಲಿಕಾಯ್ಡ್ಸ್ ಸೊಳ್ಳೆ ಅಂತ ಹೇಳ್ತೀವಿ. ಈಗ ಕ್ಲಿಕಾಯ್ಡ್ಸ್ ಎಂಬ ಒಂದು ಇದರಿಂದ ಈ ನೀಲಿ ನಾಲಿಗೆ ರೋಗ, ಬ್ಲೂ ಟಂಗ್ ಅಂತ ಹೇಳ್ತಿರ್ತಾರೆ ರೈತರು, ನೀಲಿ ನಾಲಿಗೆ ರೋಗ, ಇದಕ್ಕೆ ವಿಶೇಷವಾಗಿ ಈ ರೋಗದ ಬಗ್ಗೆ ಬಹಳಷ್ಟು ತಿಳ್ಕೋಬೇಕು. ಯಾಕಂತಂದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸರ್ಕಾರದ ಇದರಲ್ಲಿ ಈ ಒಂದು ರೋಗಕ್ಕೆ ಲಸಿಕೆ ಇಲ್ಲ, ಲಸಿಕೆ ಲಭ್ಯತೆ ಇಲ್ಲ. ಇದೆ ಕೆಲವು ಇನ್ನು ಲಸಿಕೆಗಳ ಪ್ರಯೋಗಾಂತಕವಾಗಿ, ಯಾಕಂತಂದ್ರೆ ಈ ಲಸಿಕೆ ಕೊರತೆ ಇರೋಗೋಸ್ಕರ ಈ ರೋಗದ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಸೊಳ್ಳೆಗಳ ಮುಖಾಂತರ ಈ ಕ್ಲಿಕಾಯ್ಡ್ಸ್ ನೋಣದ ಮುಖಾಂತರ ಈ ರೋಗ ಹಬ್ಬುತ್ತೆ. ಜೌಗು ಪ್ರದೇಶದಲ್ಲಿ ಕುರಿಗಳು ವಿಶೇಷವಾಗಿ ಮುಂಜಾನೆ ಅಂದ್ರೆ ಜಾಸ್ತಿ ತಂಪು ಹೊತ್ತಿನಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಆದಷ್ಟು ಕುರಿಗಳಿಗೆ ಮೇಯಿಸಲಿಕ್ಕೆ ಬಿಡಬಾರ್ದು ಈ ಮಳೆಗಾಲದ ಸಂದರ್ಭದಲ್ಲಿ. ಸೊ ಇಲ್ಲಾಂದ್ರೆ ಏನಾಗುತ್ತೆ, ಆ ನೊಣಗಳು ಅಂದ್ರೆ ಆ ಒಂದು ಇದರಿಂದ ಸ್ಪ್ರೆಡ್ ಆಗುತ್ತೆ, ರೋಗ ಬಂದಂತ ಕುರಿಗಳಿಗೆ ಕಚ್ಚಿದ್ದು ಇನ್ನೂ ಆರೋಗ್ಯವಂತ ಕುರಿಗಳಿಗೆ ಕಚ್ಚಿದ್ರೆ ಅದು ಸ್ಪ್ರೆಡ್ ಆಗುತ್ತೆ. ಇದು ವೈರಾಣುಗಳಿಂದ ಬರ್ತಕ್ಕಂಥದ್ದು. ಲಕ್ಷಣ ಹೇಗಿರುತ್ತೆ ಅಂತ, ಇದ್ರದ್ದು ಮುಖ್ಯ ಲಕ್ಷಣ ಏನಂತಂದ್ರೆ ನಮ್ಮ ಆ ಒಂದು ರೋಗದ ಹೆಸರಿನಲ್ಲೇ ಇದೆ, ನೀಲಿ ನಾಲಿಗೆ ರೋಗ. ನಾಲಿಗೆ ಏನಾಗುತ್ತೆ, ನೀಲಿ ಆಗುತ್ತೆ, ಬಾವು ಬರುತ್ತೆ, ದಪ್ಪ ಆಗುತ್ತೆ, ಮತ್ತೆ ಕಾಲಿನಲ್ಲಿನೂ ಕೂಡ ಗೊರಸೆಗಳ ನಡುವೆ ಬಾವು ಬರುತ್ತೆ, ಅಲ್ಲಿನೂ ಕೂಡ ಬಾವು ಬರೋದ್ರಿಂದ ಕುಂಟು ಬೀಳ್ತವೆ. ಸೊ ಇಲ್ಲಿನೂ ಕೂಡ ಮರಣದ ಪ್ರಮಾಣ ಇದೆ, ಸಾಯ್ತವೆ. ಇಂಥ ಒಂದು ರೋಗದ ಲಕ್ಷಣ ಕಂಡಾಗ ನಾವು ಬಂದಂಥ ರೋಗ ಬಂದಂಥ ಇದಕ್ಕೆ ನಾವು ಕಡೆಕ್ಟ್ ಮಾಡಿ ಸಪ್ರೇಟ್ ಮಾಡಿ ಅವಕ್ಕೆ ಚಿಕಿತ್ಸೆನೂ ಮಾಡಿಸ್ಬೇಕು. ಇಲ್ಲಿ ಚಿಕಿತ್ಸೆ ಏನಪ್ಪ ಅಂತಂದರೆ ನಮಗೆಲ್ಲ ಗೊತ್ತಿದೆ, ವೈರಾಣುಗಳಿಂದ ಬರ್ತಕ್ಕಂಥ ರೋಗಗಳಿಗೆ ಏನಿದ್ರೂ ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂದರೆ ಜಸ್ಟ್ ಸಿಂಪ್ಟಮೆಟಿಕ್, ಅವಕ್ಕೆ ಲಕ್ಷಣದ ಆಧಾರದ ಮೇಲೆ ಪೇನ್ ಕಿಲ್ಲರ್ ಆಗಿರ್ಬೋದು ಅಥವಾ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಾಣು ರೋಗದ ಸಂದರ್ಭದಲ್ಲಿ ಬರ್ತಕ್ಕಂಥ ಬೇರೆ ಬ್ಯಾಕ್ಟೀರಿಯಾದ ರೋಗಗಳನ್ನು ತಡೆಗಟ್ಟಲಿಕ್ಕೆ ಆ್ಯಂಟಿಬಯೋಟಿಕ್ ಆಗಿರ್ಬೋದು ಇಂಥವನ್ನು ಬಳಕೆ ಮಾಡಿ ನಾವು ಆರಾಮ ಮಾಡ್ಕೋಬೇಕು. ಬಟ್ ಕೆಲವೊಂದು ಸಂದರ್ಭದಲ್ಲಿ ಮರಣದ ಪ್ರಮಾಣನೂ ಕೂಡ ಇದರಲ್ಲಿ ಇರುತ್ತೆ. ಚಿಕಿತ್ಸೆ ಹೇಗೆ ಅಂತಾರೆ ನೀರಿನಲ್ಲಿ? ಇಲ್ಲಿ ಕೂಡ ನಾನು ಹೇಳಿದೆ ಸಿಂಪ್ಟಮೆಟಿಕ್ ಅಂತಂದರೆ ಆ ರೋಗದ ಲಕ್ಷಣದ ಆಧಾರದ ಮೇಲೆ ನಾವು ಮಾಡಬೇಕಾಗುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಇದನ್ನು ನಿಯಂತ್ರಣ ಏನು ಮಾಡಲಿಕ್ಕೆ ನಾವು ಆದಷ್ಟು ಬೆಳಗ್ಗೆ ಮತ್ತು ಸಾಯಂಕಾಲ ಇದನ್ನು ಕುರಿಗಳಿಗೆ ಜೋಗು ಪ್ರದೇಶದಲ್ಲಿ ನಾವು ಮೇಯಿಸಲಿಕ್ಕೆ ಹೋಗಬಾರ್ದು, ಬಿಡಬಾರ್ದು. ಆದಷ್ಟು ಸುತ್ತಮುತ್ತ ನಿಮ್ಮ ಕೊಟ್ಟಿಗೆ ಸುತ್ತಮುತ್ತ ಅಥವಾ ನಿಮ್ಮ ಮೇವಿನ ಮೇಯಿಸುವಂಥ ಸ್ಥಳದಲ್ಲಿ ಸುತ್ತಮುತ್ತ ಈ ಸೊಳ್ಳೆಗಳ ಕಾಟ ಕಡಿಮೆ ಮಾಡಲಿಕ್ಕೆ ನಾವು ಸ್ಪ್ರೇಗಳನ್ನು ಮಾಡಬೇಕು. ಸೀಮೆ ಎಣ್ಣೆ ಅಥವಾ ನೀಮ್ ಆಯಿಲ್ ಇಂಥವನ್ನೆಲ್ಲ ನೀರು ನಿಂತ ಪ್ರದೇಶದಲ್ಲಿ ಹಾಕಿದರೆ ಸ್ವಲ್ಪ ಈ ಒಂದು ರೋಗದ ಇದನ್ನು ಕಡಿಮೆ ಮಾಡಬಹುದು. ಜೊತೆಗೆ ಡಾಕ್ಟರ್, ಈಗ ಪರೋಪಜೀವಿ ಅಂತ ಹೇಳ್ತಾರೆ, ಈಗ ಉಣ್ಣೆಗಳು ಪ್ರಾಣಿಗಳಿಗೆ ಬರ್ತಿರ್ತವೆ, ಅಲ್ಲಲ್ಲಿ ಉಣ್ಣೆಗಳು ಬಂದು ಭಾಳಷ್ಟು ರಕ್ತವನ್ನು ಹೀರ್ತಿರ್ತವೆ, ದೇಹ ಕೃಷಿ ಆಗಿಬಿಡ್ತದೆ, ಭಾಳಷ್ಟು ಮೆತ್ತಗಾಗಿಬಿಡ್ತದೆ. ಈ ಉಣ್ಣೆಗಳಿಗೆ ಬಗ್ಗೆ ಏನು ಹೇಳ್ತೀರಿ ರೈತ ಬಾಂಧವರಿಗೆ? ನಿಜ ಸರ್, ಈ ಉಣ್ಣೆಗಳ ಬಗ್ಗೆ ತಮಗೆ ಹೇಳಬೇಕು ಅಂತಂದರೆ ಈ ಮಳೆಗಾಲದಲ್ಲಿ ವಿಶೇಷವಾಗಿ ಉಣ್ಣೆಗಳ ಬಾಧೆ ಜಾಸ್ತಿ ಆಗುತ್ತೆ. ಯಾಕಂತಂದರೆ ತೇವಾಂಶ ಮತ್ತು ಬಿಸಿಲು ಜಾಸ್ತಿ ಇರೋದಿಲ್ಲ, ಇದು ಎಲ್ಲ ಒಂದು ಉಣ್ಣೆಗಳ ಅಭಿವೃದ್ಧಿಗೆ ಹೇಳಿ ಮಾಡಿಸತಕ್ಕಂಥ ಸಮಯ. ಸೊ ಇಂಥ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿದೆ, ಕೊಟ್ಟಿಗೆಯಲ್ಲಿ ಸಂದುಗಳಲ್ಲಿನೂ ಕೂಡ ಲಕ್ಷಾಂತರ ಮೊಟ್ಟೆಗಳನ್ನಿಟ್ಟು ಉಣ್ಣೆಗಳ ಪ್ರಮಾಣ ಜಾಸ್ತಿ ಆಗುತ್ತೆ. ಕೆಲವೊಂದು ಉಣ್ಣೆಗಳು ಭಾಳಷ್ಟು ರಕ್ತ ದಪ್ಪ ಆಗಿಬಿಡುತ್ತೆ. ಅವು ವಿಶೇಷವಾಗಿ ಬಾಲದ ಕೆಳಗಡೆ, ತೊಡಿಯ ಸಂದಿನ ಕೆಳಗಡೆ, ಕಿವಿ ಹತ್ರ, ವಿಶೇಷವಾಗಿ ಕುರಿಗಳಲ್ಲಿ ಈ ಎಲ್ಲ ಉಣ್ಣೆಗಳು ಜಾಸ್ತಿ ಆಗಿ ಆಗಿ ಆಗಿ ಆಗಿ ಏನಾಗ್ತವೆ, ಅವು ರಕ್ತ ಹೀರ್ತವೆ. ರಕ್ತ ಹೀರಿ ರಕ್ತಹೀನತೆ ಅಂದರೆ ನಾವು ಹಿಮೋಗ್ಲೋಬಿನ್ ಡೆಫಿಸಿಯನ್ಸಿ ಅಂತೆ, ರಕ್ತಹೀನತೆ, ರಕ್ತ ಜಾಸ್ತಿ ಹೀರಿದಾಗ ರಕ್ತಹೀನತೆ ಉಂಟಾಗಿ ರಕ್ತಹೀನತೆಯಿಂದ ಕೂಡ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಒಂದು ಈ ಉಣ್ಣೆಗಳ ಮುಖಾಂತರನೂ ಕೂಡ ಕೆಲವು ರೋಗಗಳು ಹಬ್ತವೆ. ಈ ವಿಶೇಷವಾಗಿ ನಾವು ಉಣ್ಣೆಗಳ ಅಥವಾ ಸೊಳ್ಳೆಗಳ ಮುಖಾಂತರ ಹಬ್ತಕ್ಕಂಥ ರೋಗದ ಒಂದು ಸಮಸ್ಯೆ ಈಗ ನಾವು ಅನುಭವಿಸ್ತಾ ಇದ್ದೀವಿ. ಅದು ಹೊಸದಾಗಿ ರೈತರು ಕೇಳ್ತಾ ಇದ್ದಾರೆ, ಯಾವುದಪ್ಪ ಅಂತಂದರೆ LSD. LSD ಅಂದರೆ ಲಂಪಿ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಚರ್ಮ ಗಂಟು ರೋಗ ಅಂತ. ಸೊ ಇದು ಮುಖ್ಯವಾಗಿ ಉಣ್ಣೆಗಳ ಮುಖಾಂತರ ಅಥವಾ ಸೊಳ್ಳೆಗಳ ಮುಖಾಂತರ ಕಚ್ಚತಕ್ಕಂಥ ನೊಣಗಳ ಮುಖಾಂತರ ಹಬ್ತಕ್ಕಂಥ ಒಂದು ವೈರಾಣು ಅಲ್ಲಿಂದ ಬರ್ತಕ್ಕಂಥ ರೋಗ. ಸೊ ಇಂಥ ರೋಗಗಳು ಕೂಡ ಈ ಉಣ್ಣೆಗಳ ಮುಖಾಂತರ ಹಬ್ತಕ್ಕಂಥ ಒಂದು ಸಂದರ್ಭ ಜಾಸ್ತಿ. ಅಂತಂದ್ರೆ ಈ ಉಣ್ಣೆಗಳಿಂದ ಗಂಟು ಚರ್ಮ ರೋಗನೂ ಕೂಡ ಬರುತ್ತೆ ಅಂತ ಒಂದು ಲಿಂಕ್ ಇದೆ. ಹೌದೌದು, ಚರ್ಮ ಗಂಟು ರೋಗ ಈಗ ನಾವೆಲ್ಲ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ, ಮೊದಲೆಲ್ಲ ಇದು ಆಫ್ರಿಕಾ ಬೇರೆ ಬೇರೆ ಖಂಡಗಳಲ್ಲಿ ಇತ್ತು ರೋಗ ವೈರಾಣುಗಳಿಂದ. ಬಟ್ ಈ ಬಾರಿಗೆ ನಮ್ಮಲ್ಲಿ ಎಲ್ಲ ಹಳ್ಳಿಗಳಲ್ಲಿ ನಾವು ಇದನ್ನು ನೋಡ್ತಾ ಇದ್ದೀವಿ. ರೈತರು ಭಾಳಷ್ಟು ಆಲ್ರೆಡಿ ಒಂಥರ ಅದರ ಒಂದು ಭಯಭೀತರಾಗಿದ್ದಾರೆ. ಈ ರೋಗದ ಬಗ್ಗೆ ಭಯಭೀತರಾಗೋ ಒಂದು ಪ್ರಶ್ನೆ ಇಲ್ಲ, ಯಾಕಂತಂದರೆ ಇದು ವಿಶೇಷವಾಗಿ ಎತ್ತುಗಳಲ್ಲಿ, ಆಕಳಗಳಲ್ಲಿ, ಕರುಗಳಲ್ಲಿ ಜಾಸ್ತಿ ತೀವ್ರತೆ ಇರುತ್ತೆ. ಸೊ ಮೈಯೆಲ್ಲ ಗುಳ್ಳೆಗಳಾಗುತ್ತವೆ, ಉಬ್ಬಿರ್ತವೆ, ಕೆಲವೊಂದು ಟೈಮ್ ಗಂಟು ಬಾವು ಬರುತ್ತೆ, ಗಂಟು ಗಂಟುಗಳಾಗ್ತವೆ. ಕೆಲವು ಕೂದಲ ಉಚ್ಚಿ ಕರ್ರಿಗೆ ಒಂದು ಗಾಯ ಆಗುತ್ತೆ, ಆ ಗಾಯದಲ್ಲಿ ನೊಣ ಅದು ಕುಂತು ಇನ್ನೂ ಜಾಸ್ತಿ ಆಗೋ ಸಂದರ್ಭ ಇರುತ್ತೆ. ಆದಷ್ಟು ಸ್ವಲ್ಪ ಬಂದ ತಕ್ಷಣ ಅವಕ್ಕೆ ಏನು ಚಿಕಿತ್ಸೆ ಮಾಡಿಸ್ಬೇಕು, ಮಾಡಿಸಿದ್ರೆ ತಾನೇ ಆರಾಮಾಗುತ್ತೆ. ಬಟ್ ಚಿಕಿತ್ಸೆ ಅಂತರೂ ಮಾಡಿಸ್ಬೇಕು. ಈಗ ಡಾಕ್ಟರ್ ತಾವು ಹೇಳಿದಂಗೆ ಈ ದಮ್ಮಿ ರೋಗ ಆಗಿರ್ಬೋದು ಅಥವಾ ಈ ಕಾಲು ಬುಡಿಕೊಳ್ಳೋರಾಗಿರ್ಬೋದು ಒಂದಕ್ಕೊಂದು ಹಬ್ಬತವಂತ ಒಂದು ಸಂಗತಿ. ತಾವು ಹೇಳಿದಾಗ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕೊಟ್ಟಿಗೆ ಒಂದು ಸ್ವಚ್ಛತೆ ಬಹಳಷ್ಟು ಮುಖ್ಯ ಅನ್ನೋದು, ರೈತ ಬಾಂಧವರು ಈ ಕೊಟ್ಟಿಗೆ ಸ್ವಚ್ಛತೆ ಕಡೆ ಜಾಸ್ತಿ ಗಮನ ಕೊಡೋದಿಲ್ಲ, ಏನಂತೀರಿ ಡಾಕ್ಟರ್? ಈ ಒಂದು ಬಹಳ ಮುಖ್ಯ, ಎಷ್ಟು ಸ್ವಚ್ಛತೆ ಬಗ್ಗೆ ನಾವು ಕಾಳಜಿ ವಹಿಸ್ತೀವಿ ಅಷ್ಟು ರೋಗಗಳು, ವಿಶೇಷವಾಗಿ ಸಾಂಕ್ರಾಮಿಕ ರೋಗಗಳು, ಯಾಕಂದ್ರೆ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹಬ್ತಕ್ಕಂಥ ರೋಗಗಳು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ. ಎಷ್ಟು ಸ್ವಚ್ಛತೆ ಅಂದರೆ ಕೊಟ್ಟಿಗೆಯಲ್ಲಿ ನಾವು ಯಾವಾಗವಾಗ ಸ್ವಚ್ಛತೆ ಅಂದರೆ ಎಂಡಿ ತೆಗೆಯೋದು ಅಥವಾ ಕ್ಲೀನ್ ಮಾಡೋದು, ಮತ್ತು ಭಾಳ ಮುಖ್ಯವಾಗಿ ಗಾಳಿ ಬೆಳಕು ಚೆನ್ನಾಗಿ ಬರ್ತಾ ಇರಬೇಕು ಕೊಟ್ಟಿಗೆಯಲ್ಲಿ, ಮತ್ತು ಸುತ್ತಮುತ್ತ ಜಾಸ್ತಿ ನೀರು ನಿಂದಿರಬಾರ್ದು, ಮಳೆ ನೀರು ಬಂದು ಒಳಗಡೆ ಹೋಗೋದಾಗಲಿ, ಕೆಸರು ಕೆಸರು ಆಗೋದಾಗಲಿ, ಈವನ್ ಹಸಿ ನೆಲ ಕಂಟಿನ್ಯೂಸ್ ಇದ್ದರೂ ಕೂಡ ನಾವು ಏನು ಬುಡ ಕಾಲು ಬುಡ ಕೊಳೆ ರೋಗ ಇನ್ನೂ ಜಾಸ್ತಿ ಆಗುತ್ತೆ. ಮತ್ತು ಹೊರಗಡೆ ಸುತ್ತ ನೀರು ನಿಂದಿರೋ ಪ್ರದೇಶ ಜಾಸ್ತಿ ಇತ್ತಂದರೆ ಈ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿ ಈ ಕೆಲವು ಸಾಂಕ್ರಾಮಿಕ ರೋಗಗಳು ನಾನು ಹೇಳ್ತಾ ಇದ್ದೆನಲ್ಲ, ಅಂಥ ರೋಗಗಳು ಹರಡ್ತಕ್ಕಂಥ ಸಂದರ್ಭ ಜಾಸ್ತಿ ಇರುತ್ತೆ. ಬಟ್ ಅಷ್ಟೇ ಅಲ್ಲ, ಇನ್ನೂ ಒಂದು ರೋಗದ ಬಗ್ಗೆ ಈ ಸ್ವಚ್ಛತೆ ಒಂದು ವೇಳೆ ನಾವು ಕಾಪಾಡಿದ್ದೆ ಅದರಲ್ಲಿ ಫೇಲ್ ಆದರೆ, ಅಂದರೆ ಒಂದು ವೇಳೆ ಕಾಪಾಡಲಿಲ್ಲ ಅಂದರೆ ಈ ಕೆಚ್ಚಲು ಬೇನೆ ರೋಗ ಕೂಡ ಆಗುತ್ತೆ. ಹಾಲಿನ ಇಳುವರಿ ಅಷ್ಟೇ ಅಲ್ಲ, ಹಾಲಿನ ಗ್ರಂಥಿ ಕೂಡ ಹಾಳಾಗಿಬಿಡುತ್ತೆ. ನಮಗೆ ಮುಖ್ಯವಾಗಿ ನಾವು ಸಾಕ್ತಕ್ಕಂಥ ಹೈನುರು ಹಸುಗಳು ಹಾಲಿನ ಉತ್ಪಾದನೆಗೋಸ್ಕರ. ಯಾವಾಗ ನಮಗೆ ಕೆಚ್ಚಲು ಬಾವು ಬಂತು ಕೆಲವೊಂದು ಸಂದರ್ಭದಲ್ಲಿ ಆ ಕೆಚ್ಚಲೇ ಕೆಟ್ಟು ಹೋಗ್ಬಿಡುತ್ತೆ. ಸೊ ಅದನ್ನು ತಡೆಗಟ್ಟಬೇಕಾದ್ರೆ ಈ ಸ್ವಚ್ಛತೆ ಬಗ್ಗೆ ನಾವು ಗಮನ ಕೊಡಲೇಬೇಕಾಗುತ್ತೆ. ಸ್ವಚ್ಛತೆ ಎಷ್ಟು ಇರುತ್ತೆ ಸಾಂಕ್ರಾಮಿಕ ರೋಗಗಳ ಒಂದು ಹಬ್ಬದನ್ನು ತಡೆಗಟ್ಟಬಹುದು. ಈಗ ಮೈ ತೊಳೆಯೋದನ್ನು ಕೂಡ ಮಾಡಬೇಕು ರೈತ ಬಾಂಧವರು, ಅಲ್ಲಿ ಪ್ರಾಣಿಗಳಿಗೆ ಹಾಲು ಹಿಂಡುವಂಥ ಪ್ರಾಣಿಗಳಿಗೆ ಅವಾಗವಾಗ ಚೆನ್ನಾಗಿ ಕ್ಲೀನ್ ಇಟ್ಕೋಬೇಕು, ಬಹಳ ಮುಖ್ಯ. ಭಾಳ ಮುಖ್ಯ, ಭಾಳ ಮೈ ಸ್ವಚ್ಛತೆ ಕೂಡ ಭಾಳ ಮುಖ್ಯ. ಯಾಕಂತಂದರೆ ಮೈ ಸ್ವಚ್ಛ ಇತ್ತಂದರೆ ಕೆಚ್ಚಲು ಬಾವು ರೋಗ ಆಗಿರ್ಬೋದು, ಭಾಳಷ್ಟು ರೋಗಗಳು ಕಡಿಮೆ ಆಗ್ತವೆ, ಚರ್ಮ ರೋಗಗಳಾಗಿರ್ಬೋದು, ಇವನ್ನೆಲ್ಲನೂ ತಡೆಗಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಒಟ್ಟಿನಲ್ಲಿ ಡಾಕ್ಟರ್ ಏನು ಹೇಳ್ತೀರಿ, ಈ ಮಳೆಗಾಲದಲ್ಲಿ ರೈತ ಬಾಂಧವರು ಜಾನುವಾರುಗಳನ್ನು ವಿಶೇಷವಾಗಿ ಕುರಿಯನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು, ಅಕಸ್ಮಾತ್ ಆಗಿ ಬಂತು ಅಂತಂದರೆ ಏನು ತೃಪ್ತಿಗೊಳ್ಳಾರ್ದಂಗೆ ಹೇಗೆ ಇದನ್ನು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಲಹೆಯನ್ನು ಕೊಡಿ. ಸೊ ನಾನು ಹೇಳ್ತಾ ಇದ್ದೆ, ಈ ಸಾಂಕ್ರಾಮಿಕ ರೋಗಗಳು ಭಾಳಷ್ಟು ಬರ್ತವೆ ಮಳೆಗಾಲದಲ್ಲಿ. ಈ ರೀತಿಯಾಗಿ ಈ ಕೆಲವು ಸಾಂಕ್ರಾಮಿಕ ರೋಗ ಗಂಟಲು ಬೇನೆ ಇರ್ಬೋದು, ಅದೇ ದೊಮ್ಮೆ ರೋಗ ಅಂತ ಹೇಳ್ತಾ ಇದ್ನಲ್ಲ ಅದಕ್ಕಾಗಿರ್ಬೋದು. ಇನ್ನೂ ಒಂದು ಈ ಹಸಿರು ಮೇವು ಲಭ್ಯತೆ ಜಾಸ್ತಿ ಇರುತ್ತೆ ಮಳೆಗಾಲದಲ್ಲಿ, ಅಂಥ ಹಸಿರು ಮೇವನ್ನು ಜಾಸ್ತಿ ತಿಂದಾಗ ಎಂಟ್ರೋಟಾಕ್ಸಿಮಿಯಾ, ಎಂಟ್ರೋಟಾಕ್ಸಿಮಿಯಾ ಅಂದರೆ ಕರುಳು ಬೇನೆ ರೋಗ ಅಥವಾ ಅರ್ಶಿಣ ರೋಗ ಅಂತ ಹೇಳ್ತಾರೆ ಹಳ್ಳಿಯಲ್ಲಿ, ಹಳ್ಳಿ ಭಾಷೆಯಲ್ಲಿ, ಅದು ಕೂಡ ಜಾಸ್ತಿ. ಸೊ ಇವೆಲ್ಲದಕ್ಕೂ ಲಸಿಕೆಯ ಲಭ್ಯತೆ ಇದೆ. ಇಟಿ ಲಸಿಕೆ ಅಂದರೆ ಕರುಳು ಬೇನೆ ರೋಗದ ಲಸಿಕೆ ಆಗಿರ್ಬೋದು, ದೊಮ್ಮೆ ರೋಗ ಅಂತಂದರೆ ಗಂಟಲು ಬೇನೆ ಹಿಮರೇಜಿಕ್ ಎಚ್ ಎಸ್ ಲಸಿಕೆ ಆಗಿರ್ಬೋದು, ಇವಕ್ಕೆಲ್ಲ ಮತ್ತು ಇವನ್ ಕೆಲವು ನೀಲಿ ನಾಲಿಗೆ ರೋಗಕ್ಕೆ ಹೇಳಿದೆ ಅದಕ್ಕೂ ಕೂಡ ಲಸಿಕೆ ಲಭ್ಯತೆ ಇದೆ. ಮುಂಜಾಗ್ರತೆ ಕ್ರಮವಾಗಿ ಮಳೆಗಾಲದಕ್ಕಿಂತ ಮುಂಚೆ ಈ ಒಂದು ಲಸಿಕೆಗಳನ್ನು ನಾವು ಹಾಕ್ಸಿದ್ದೇ ಆದಲ್ಲಿ ಈ ರೋಗ ಬರೋದಿಲ್ಲ, ಇದನ್ನು ನಾವು ತಡೆಗಟ್ಟಬಹುದು. ಇದು ಇಷ್ಟಾಯಿತು. ಇನ್ನು ಎರಡನೇ ಇನ್ನೊಂದು ಮುಖ್ಯ ವಿಚಾರ ಏನಪ್ಪ ಅಂತಂದರೆ, ನಾವು ಕುರಿಗಳಿಗೆ ನಾವು ಎಷ್ಟು ಸ್ವಚ್ಛತೆ ಕೊಟ್ಟಿಗೆ ಇಡ್ತೀವಿ ಅಷ್ಟು ಕೆಚ್ಚಲು ಬೇನೆ ರೋಗ ಇರ್ಬೋದು, ಅಥವಾ ಇವನ್ ಹಸುಗಳಲ್ಲಿ ಕೆಚ್ಚಲು ಬೇನೆ ರೋಗ ಇರ್ಬೋದು, ಅದನ್ನು ತಡೆಗಟ್ಟಬಹುದು. ಮತ್ತು ಭಾಳ ಮುಖ್ಯವಾಗಿ ಈ ಕಾಲು ಬುಡ ಕೊಳೆ ರೋಗ, ಕೊಟ್ಟಿಗೆ ಎಷ್ಟು ಆದಷ್ಟು ಡ್ರೈ ಇರ್ಬೇಕು, ಅಂದರೆ ವೆಂಟಿಲೇಷನ್ ಚೆನ್ನಾಗಿರ್ಬೇಕು, ಗಾಳಿ ಬೆಳಕು ಇದ್ದಷ್ಟು ನಮ್ಮ ನೆಲ ಒಣಗಿರ್ಬೇಕು ಯಾವಾಗಲೂ. ಅದರಿಂದ ನಾವು ಏನಾಗುತ್ತೆ, ಇದನ್ನು ಕಾಲು ಬುಡ ಕೊಳೆ ರೋಗನ ತಡೆಗಟ್ಟಬಹುದು. ಬಹಳ ಮುಖ್ಯವಾಗಿ ನಾವು ಕೊಟ್ಟಿಗೆ ಎಂಟ್ರೆನ್ಸಲ್ಲಿ ನಾವು ಕುರಿ ಒಳಗಡೆ ಬರೋಕ್ಕಿಂತ ಮುಂಚೆನೆ ಅವಕ್ಕೆ ಕಾಲು ಫುಟ್ ಬಾತ್ ಅಂತ ಹೇಳ್ತೀವಲ್ಲ, ಕಾಲನ್ನು ಆ್ಯಂಟಿಸೆಪ್ಟಿಕ್ ದ್ರಾವಣದಲ್ಲಿ ಎದ್ದು ಒಳಗಡೆ ಬಂದರೆ ಈ ರೋಗ ಸ್ಪ್ರೆಡ್ ಆಗೋದನ್ನು ಕೂಡ ತಡಿಬೋದು. ಈ ರೀತಿ ನಾವು ಕೆಲವು ಮುಂಜಾಗ್ರತೆ ಕ್ರಮವಾಗಿ ಲಸಿಕೆ ಹಾಕ್ಸೋದು, ಕೊಟ್ಟಿಗೆ ಸ್ವಚ್ಛತೆ ಮತ್ತು ಕೆಲವು ಕೊಟ್ಟಿಗೆ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿಕೋ ಮುಖಾಂತರ ಈ ಎಲ್ಲ ರೋಗಗಳನ್ನು ನಾವು ನಿರ್ವಹಣೆ ಮಾಡಬಹುದು. ಇನ್ನೊಂದು ಡಾಕ್ಟರ್, ಈಗ ರೈತ ಬಾಂಧವರು ಏನೋ ತಮ್ಮ ಮಟ್ಟದಲ್ಲಿ ಸ್ಥಳೀಯ ಚಿಕಿತ್ಸೆಯನ್ನು ಕೊಟ್ಟು ಏನೋ ಒಂದು ಅಜ್ಜಿ ಡಾಕ್ಟರ್ ಯಾಕೆ ತೋರಿಸ್ಬೇಕು, ಅದು ಸಣ್ಣ ರೋಗ ಅದೇನು ಮಾಡುತ್ತೆ ಅನ್ನೋದು ಒಂದು ಸ್ವಲ್ಪ ಕಾಳಜಿ ಇರೋದಿಲ್ಲ, ತಾವೇ ಒಂದು ಚಿಕಿತ್ಸೆ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ, ಅಲ್ಲಿ ಲಾಸ್ ಆಗ್ತದೆ. ರೈತ ಬಾಂಧವ್ರಿಗೆ ಏನು ಹೇಳ್ತೀರಿ ಇಂಥ ಸಮಯದಲ್ಲಿ? ಸೊ ಪ್ರಥಮ ಚಿಕಿತ್ಸೆ ಎಲ್ಲ ಕೆಲವು ರೋಗಗಳಲ್ಲಿ ಪ್ರಥಮ ಚಿಕಿತ್ಸೆ ಮಾಡ್ಕೊಳ್ಳೋದು ಇದೆ, ಬಟ್ ಅದನ್ನೇ ನಾವು ಈಗ ಕೆಲವು ಸಣ್ಣ ಪುಟ್ಟ ಗಾಯಗಳಿಗೆ ನಾವು ಪ್ರಥಮ ಚಿಕಿತ್ಸೆ ಆಗಿ ಅವಕ್ಕೆ ಗಾಯ ಸ್ವಚ್ಛ ಮಾಡೋದಾಗಲಿ ಅಥವಾ ಅದಕ್ಕೆ ನಾವು ನೋಣ ಕುಂದ್ರಲಾರ್ದಂಗೆ ಬೇವಿನೆಣ್ಣೆ ಲೇಪನ ಮಾಡೋದಾಗಲಿ ಇವನ್ನೆಲ್ಲನೂ ನಾವು ಮಾಡ್ತೀವಿ. ಆದರೆ ಇಲ್ಲಿ ಏನಾಗುತ್ತೆ ನಮಗೆ ಭಾಳ ಮುಖ್ಯವಾಗಿ, ಈ ಲಸಿಕೆಗಳ ಹಾಕ್ಸೋದ್ರಿಂದ ರೋಗನೂ ಬರೋದಿಲ್ಲ ಒಂದು, ಮತ್ತು ಕೆಲವು ಈ ಸಾಂಕ್ರಾಮಿಕ ರೋಗಗಳಿಗೆ ಕಂಟಿನ್ಯೂಸ್ ಆಗಿ ನಾವು ಡಾಕ್ಟರ್ ಹತ್ರ ಪಶು ವೈದ್ಯರ ಹತ್ರ ತೋರಿಸಲೇಬೇಕಾಗುತ್ತೆ. ಅದು ಬಿಟ್ಟು ನಾವು ನಮ್ಮ ಮೂಢನಂಬಿಕೆ ಅದಕ್ಕೇನೋ ಬರೀ ಕುಂಟು ಬಿದ್ದದ ಅಂಥೇಳಿ ಬರೀ ಕೊಡೋದಾಗಲಿ ಅಥವಾ ಈಗ ಕುಂಟು ಬಿದ್ದರೆ ಕಾಲಿಗೆ ಬರೀ ಕೊಡೋದಾಗಲಿ ಅಥವಾ ಗೊರಸೆ ಬಲ್ಲಿ ಇದು ಮಾಡೋದಾಗಲಿ ಅಂಥವೆಲ್ಲ ಮೂಢನಂಬಿಕೆಗಳನ್ನು ಮಾಡ್ಕೊಂಡು ಕುಂದಿರಬಾರ್ದು. ವಿಶೇಷವಾಗಿ ಈ ಕೆಲವು ಸಾಂಕ್ರಾಮಿಕ ರೋಗಗಳ ಬಗ್ಗೆ ನಾವು ತಿಳ್ಕೊಂಡು ಅದನ್ನು ಕಾಲಕಾಲಕ್ಕೆ ಲಸಿಕೆ ಹಾಕ್ಸೋದಾಗಲಿ ಸ್ವಚ್ಛತೆ ಕಾಪಾಡ್ಕೊಳ್ಳೋದಾಗಲಿ ಪಶುವೈದ್ಯರ ಸಲಹೆ ಮೇರೆಗೆ ಕೆಲವು ಚಿಕಿತ್ಸೆಗಳನ್ನು ನೀಡಿಸೋದ್ರಾಗಲಿ ಕಂಟಿನ್ಯೂಸ್ ಆಗಿ ಒಂದೇ ಚಿಕಿತ್ಸೆ ಜೊತೆಗೆ ತಜ್ಞ ವೈದ್ಯರನ್ನ ಪ್ರಾಣಿ ತಜ್ಞರನ್ನ ಭೇಟಿಯಾಗಿ ಇದರ ಬಗ್ಗೆ ಚಿಕಿತ್ಸೆಯನ್ನು ಕೊಡಿಸ್ಬೇಕು. ಅಂದ್ರೆ ಮಾತ್ರ ಈ ಒಂದು ರೋಗಗಳ ನಿರ್ಮೂಲನೆ ಬಹಳ ಸರಳವಾಗಿ ಮಾಡಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಪ್ರಾಣಿಗಳು ಅಂತಂದ್ರೆ ಕೃಷಿ ಜೊತೆಗೆ ಇವುಗಳು ನಾವು ಸಂಪತ್ತು ಅಂತ ಹೇಳಿ ಪರಿಗಣಿಸಿದ್ದೀವಿ, ಇವುಗಳು ನಮ್ಮ ಆದಾಯದ ಒಂದು ಅವಿಭಾಜ್ಯ ಅಂಗಂತಾನೆ ಹೇಳ್ಬೋದು. ಈ ಮಳೆಗಾಲದಲ್ಲಿ ಬರುವಂತಹ ರೋಗಗಳು ಈಗಾಗಲೇ ತಜ್ಞರು ಹೇಳಿದ ಹಾಗೆ ಈ ದಮ್ಮಿ ರೋಗ ಆಗಿರ್ಬೋದು, ಕಾಲು ಬುಡಿಕೊಳ ರೋಗ ಆಗಿರ್ಬೋದು, ನೀಲಿ ನಾಲಿಗೆ ರೋಗ ಆಗಿರ್ಬೋದು, ಉಣ್ಣೆಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಒಂದು ಸಾಂಕ್ರಾಮಿಕ ರೋಗಗಳು ಈ ಮಳೆಗಾಲದ ಸಂದರ್ಭದಲ್ಲಿ ಬರ್ತವೆ. ಇವುಗಳನ್ನು ಗುರುತಿಸಿ ಚಿಕಿತ್ಸೆ ಜೊತೆಗೆ ಮುಖ್ಯವಾಗಿ ಅದನ್ನು ನಾವು ಉಡಾಫೆ ಮಾಡದೆ ಈ ಪ್ರಾಣಿ ಸಂಪತ್ತನ್ನು ಉಳಿಸ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಯನ್ನು ಕೊಟ್ಟರಿ. ಮಳೆಗಾಲದಲ್ಲಿ ಸಾಕಷ್ಟು ರೈತ ಬಾಂಧವರು ಪ್ರಾಣಿ ಸಂಪತ್ತನ್ನು ಕಳ್ಕೊಂಡಿದ್ದುದು ಇದೆ, ಕಳ್ಕೊಳ್ತಾ ಇರೋದು ಕೂಡ ಇದೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರು ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡ್ಕೋತಾರೆ ಎಂಬಂತ ಒಂದು ಮಾಹಿತಿಯೊಂದಿಗೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ

ಇನ್ನು ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ರೈತ ಬಾಂಧವರು ಈಗ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಈ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹತ್ತಿ 6,850 ರೂಪಾಯಿಗಳಿಂದ 7,600 ರೂಪಾಯಿಗಳು, ಹೆಸರುಕಾಳು 5,026 ರೂಪಾಯಿಗಳಿಂದ 8,539 ರೂಪಾಯಿಗಳು, ನೆಲಗಡಲೆ ಶೇಂಗಾ 2,569 ರೂಪಾಯಿಗಳಿಂದ 4,699 ರೂಪಾಯಿಗಳು, ಈರುಳ್ಳಿ 1,780 ರೂಪಾಯಿಗಳಿಂದ 3,400 ರೂಪಾಯಿಗಳು, ಸೂರ್ಯಕಾಂತಿ 3,425 ರೂಪಾಯಿಗಳು, ಕೆಂಪು ತೊಗರಿ 8,789 ರೂಪಾಯಿಗಳು. ಇವು ಈ ದಿನದ ಪೇಟೆ ಧಾರಣೆ. ರೈತ ಬಾಂಧವರೇ, ಇದರೊಂದಿಗೆ ಇವತ್ತಿನ ಕೃಷಿ ರಂಗ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಸಂಜೆ 6:51 ಪ್ರಸಾರವಾಗುವ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ತರಕಾರಿ ಬೆಳೆಗಳಲ್ಲಿ ಜೇನಿನ ಪರಾಗಸ್ಪರ್ಶ ಹಾಗೂ ಅದರ ಮಹತ್ವ ಈ ಕುರಿತು ಕೀಟತಜ್ಞರಾದ ಡಾಕ್ಟರ್ ಆರ್ ವಿ ಬದ್ರಿ ಪ್ರಸಾದ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಸುಶೀಲಮ್ಮ ಹಾಗೂ ಸಂಗಡಿಗರಿಂದ ಚಪ್ಪಾಳೆ ಪದಗಳನ್ನು ಕೇಳೋಣ. ಮೊದಲಿಗೆ ಒಂದು ಜಾಹೀರಾತು. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ನಿಂಗ ಮನೆ ನಮ್ಮ ನೇರಿಗೆ ಹೋದರೆ ದುಡ್ಡಿಗೆ ಸ್ವಾಳಿಯಪ್ಪ ಬಾಳ ಬರುಳಿದಾನು ಬಳಸೆಟ್ಟೆ ಬಾಳ ಬರುಳಿದಾನು. ಕುಸುಲಾದ ಮೂವತ್ತು ಜಂಬಾನೆ ನದ ಬಳಿಯ ಆರವತ್ತಿ ಬಾಳ ಬರುಳಿದಾನು ಬಳಸೆಟ್ಟೆ ಬಾಳ ಬರುಳಿದಾನು. ನಿಮ್ಮನೆ ಕೋಣ ನಮ್ಮಗೆ ನೀ ಬರುಳಿದಾನೋ, ಬಳಸಿಟ್ಟಿ ಬಾಳ ಬರುಳಿದಾನೋ. ಬಾಳ ಬರುಳಿದಾನು, ಬಳಸಿಟ್ಟೆ ಬಾಳ ಬರುಳಿದಾನು. ಒಕ್ಕಲಾಗೇರ ಒಕ್ಕನೆ ಬಳಸಿಟ್ಟು ಒಕ್ಕರನ ಕಂಡ ಏನಂತಾನೆ, ಬಾಳ ಬರುಳಿದಾನು, ಬಳಸಿಟ್ಟೆ ಬಾಳ ಬರುಳಿದಾನು. ನಿಮ್ಮ ಮನೆಯಾಗ ಕನ್ನೆ ಮಂಟಪದೆಣ್ಣ, ನಿಮ್ಮ ಹೆಸರು ಹೇಳಿದರೆ ಬಳಿ ಹಾಕಿದರೆ, ಬಾಳ ಬರುಳಿದಾನು, ಬಳಸಿಟ್ಟೆ ಬಾಳ ಬರುಳಿದಾನು. ನಮ್ಮ ಮನೆಯಾಗ ಕನ್ನೆ ಮಂಟಪದೆಣ್ಣ, ನಿಮ್ಮ ಹೆಸರು ಹೇಳಿದರೆ ಬಳಿ ಹಾಕಿದನೆ, ಬಾಳ ಬರುಳಿದಾನು, ಬಳಸಿಟ್ಟೆ ಬಾಳ ಬರುಳಿದಾನು. ನಿನ್ನಾಡೆ ನನ್ನಾಡೆ ಸಸ್ಯರ ಮಕ್ಕಳಾಡೆ, ನಮ್ಮನ ಕನ್ಯಾ ಎಲ್ಲವಪ್ಪ, ಬಾಳ ಬರುಳಿದಾನು, ಬಳಸಿಟ್ಟೆ ಬಾಳ ಬರುಳಿದಾನು. ಒಕ್ಕರನ ಕಂಡ ಏನಂತಾನೆ, ಬಾಳ ಬರುಳಿದಾನು, ಬಳಸಿಟ್ಟೆ ಬಾಳ ಬರುಳಿದಾನು. ನಿಮ್ಮ ಮನೆಯಾಗ ಕನ್ನೆ ಮಂಟಪದೆಣ್ಣ, ನಿಮ್ಮ ಹೆಸರು ಹೇಳಿದರೆ ಹಾಕಿದನೆ, ಬಾಳ ಬರುಳಿದಾನು, ಬಳಸಿಟ್ಟೆ ಬಾಳ ಬರುಳಿದಾನು. ದೆಡ್ಡಿಗೆ ಬರ್ತಾಳಂತ ದೆಡ್ಡಲ್ಲೇ ನಾ ಕುಂತೆ, ದೆಡ್ಡಿಗೆ ಅಣ್ಣ ಬಾರಾಲೆಲ್ಲಿ, ಬಾಳ ಬರುಳಿದಾನು, ಬಳಸಿಟ್ಟೆ ಬಾಳ ಬರುಳಿದಾನು. ದೆಡ್ಡೆಗೆ ಆಯಣ್ಣ ಬರಲಿಲ್ಲ ಬಳಗರಿಸಿಟ್ಟ, ಜಂಬಾಲೇ ನದ ಬಳಿಯ ಒಡ್ಕಂದಾನೆ, ಬಾಳ ಬರುಳಿದಾನು, ಬಳಸಿಟ್ಟೆ ಬಾಳ ಬರುಳಿದಾನು. ಅಗಸಿಗೆ ಬರ್ತಾಳಂತ ಅಗಸಲ್ಲೇ ನಾ ಕುಂತೆ, ಅಗಸಿಗೆ ಅಣ್ಣ ಬಾರಾಲೆಲ್ಲಿ, ಬಾಳ ಬರುಳಿದಾನು, ಬಳಸಿಟ್ಟೆ ಬಾಳ ಬರುಳಿದಾನು. ಅಗಸೆಗೆ ಆಯಣ್ಣ ಬರಲಿಲ್ಲ ಬಳಗರಿಸಿಟ್ಟೆ, ಬಗಸೇಲೆ ಮಣ್ಣ ವೈಕಂದಾನೆ, ಬಾಳ ಬರುಳಿದಾನು, ಬಳಸೆಟ್ಟೆ ಬಾಳ ಬರುಳೆದನು ಕುಂತೆ ಗುಡ್ಡ ತಾಯಣ್ಣ ಬರಲಿಲ್ಲಿ ಬಾಳ ಬರುಳೆದರು ಬಳಸೆಟ್ಟೆ ಬಾಳ ಬರುಳೆದರು ಸೆಟ್ಟೆ ಗುಂಡ ಕೊರತ ಗಂಡ ಅಗ್ದಿ ಕಂದಾನಿ ಬಾಳ ಬರುಳೆದಾನು ಬಳೆ ಸೆಟ್ಟೆ ಬಾಳ ಬರುಳೆದಾನು ಗುಂಡ ಕೊರತ ಗಂಡ ಗುಂಡ ಕೊರತ